ಪಿ ನರಸಿಂಹಲು ಊರು ಯಾವುದು ಮತ್ತು ನಿಮ್ಮ ತಂದೆ ತಾಯಿ ಉದ್ಯೋಗ ಏನು ಸ್ವಲ್ಪ ಪರಿಚಯ ಮಾಡಿಕೊಡಿ ನಮ್ಮ ಕೇಳೋಗರು. ನಮ್ಮದು ಊರು ನಾಗಂದೊಡ್ಡಿ ಸರ್. ನಮ್ಮ ಹೆಸರು ಪಿ ನರಸಿಂಹಲ ಅಂತ. ನಾವು ಪಿ ಯು ಸಿ ಪಾಸ್ ಆಗಿವಿ, ವ್ಯವಸಾಯಕ್ಕೆ ನಿಂತೀವಿ ಸರ್ ಸದ್ಯಕ್ಕೆ. ಯಾಕೆ ಪಿ ಯು ಸಿ ಪಾಸ್ ಆದಮೇಲೆ ಮುಂದೆ ಓದಬೇಕ ಆಸಕ್ತಿ ಇರಲಿಲ್ಲ ಅಥವಾ ಏನು ನಿನಗೆ ಮನೆಯಲ್ಲಿ ಬಿಡಿಸಿದ್ರು ಹೇಗೆ ಇತ್ತು ಸರ್? ನಮಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಪ್ರಾಬ್ಲಮ್ ಸಲುವಾಗಿ ವ್ಯವಸಾಯ ಮಾಡೋಕೆ ನಿಂತೀವಿ ಸರ್. ಚಲೋ ಆಯ್ತು ಸರ್ ನಮಗೆ. ನಿಮ್ಮ ತಂದೆಯವರ ಮೂಲ ಉದ್ಯೋಗ ಏನು? ಅವ್ರ ತಂದೆಯವರು ಏನು ಮಾಡ್ತಾಯಿದ್ರು ಸರ್? ವ್ಯವಸಾಯನೇ ಸರ್. ವ್ಯವಸಾಯ ಮೂಲ ಉದ್ಯೋಗ ವ್ಯವಸಾಯ. ಹೇಗೆ ಮತ್ತು ಮನೆಯಲ್ಲಿ ವ್ಯವಸಾಯಕ್ಕೆ ಮಾಡೋರು ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಈಗೆಲ್ಲ ವ್ಯವಸಾಯ ಮಾಡೋರು? ಸರ್ ಈಗ ನಮ್ಮಮ್ಮ, ನಮ್ಮ ತಮ್ಮ, ನಮ್ಮ ತಂಗಿಯವರು, ಟೋಟಲು 5 ಜನ ಸರ್. 5 ಜನ ಇದ್ದೀವಿ ಸರ್ ಟೋಟಲು. ಅಂದರೆ ಒಟ್ಟು 5 ಜನನೂ ಈಗ ಮನೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿರಲ್ಲ? ಹೊಲದಲ್ಲೇ ಕೆಲಸ ಮಾಡ್ತೀವಿ ಸರ್. ನರಸಿಂಹಲೆಯವರೇ, ಪಿ ಯು ಸಿ ಮುಗಿದ ತಕ್ಷಣ ಪಾಸ್ ಆದ್ರಿ, ಪಾಸ್ ಆದಿಗೆ ಒಕ್ಕಲ್ತನಕ್ಕೆ ಬಂದುಬಿಟ್ರಿ, ಏನು ಅನಿಸ್ತು ನಿಮಗೆ? ನಿಮ್ಮ ಗೆಳೆಯರೆಲ್ಲ ಈಗ ಶಾಲೆಯನ್ನು ಓದಿ ಮುಂದೆ ಹೋಗಿದಾರಾ, ಹೇಗೆ ಅವ್ರನ್ನೆಲ್ಲ ನೋಡಿ ಏನು ಅನಿಸ್ತದೆ ನಿಮಗೆ? ಅವರೆಲ್ಲ ನೋಡ್ಕೇಸಿ ಇದು ಸರಿ ಅನ್ಸ, ಕೆಲವು ಜನರು ನಮ್ಮ ವ್ಯವಸಾಯನೂ ಮಾಡ್ಯಾರ ಸರ್. ಅಲ್ಲೆಲ್ಲ ಎಲ್ಲ ಒಬ್ಬರು ನೌಕರಿ ಆಗ್ಯಾರ ಸರ್, ಅಷ್ಟೇ ನಮ್ಮ ಅಷ್ಟೇ. ಈಗ ಹೊಲ ಎಷ್ಟಿದೆ, ಭೂಮಿ, ನೀರಾವರಿ ಅನುಕೂಲತೆ ಇದೆ ಹೇಗೆ, ಏನೇನು ಬೆಳೆಗಳನ್ನು ಬೆಳಿತೀರಿ ಪ್ರತಿ ವರ್ಷ ಸರ್? ಈಗ ಸದ್ಯಕ್ಕೆ ನಾವು ಈಗ ಸೌತೆಕಾಯಿ ಹಾಕಿವಿ ಸರ್, ಬೀರೆಕಾಯಿ ಹಾಕಿವಿ ಸರ್, ಇನ್ನು ಬದನೆಕಾಯಿ, ಟಮಾಟೆ ಇಷ್ಟು ಹಾಕಿವಿ ಸರ್ ನಾವು ಸದ್ಯ. ಅಂದರೆ 3 ಎಕರೆದಲ್ಲಿ ಕಾಯಿಪಲ್ಲೆ ಇರ್ತದ ಅಥವಾ ಬೇರೆ ಬೇರೆ ಮತ್ತೆ ಹಾಕಿರ್ತೀರಿ? ತಿನ್ನಲಿಕ್ಕೆ ಕಾಳು ಕಡಿಗಳೆಲ್ಲ ಏನು ಮಾಡ್ತೀರಿ ಮತ್ತೆ ಸರ್? ಸದ್ಯಕ್ಕೆ ಇದು ಕಡಲೆ ಹಾಕಿವಿ ಸರ್. ಕಡಲೆ, ಕಡಲೆ, ಶೇಂಗಾ, ಶೇಂಗಾನು ಸ್ವಲ್ಪ ಹಾಕಿವಿ ಸರ್. 3 ಎಕರೆ ನೀರು, ನೀರಾವರಿ 30 ಗುಂಟೆ ಐತೆ ಸರ್. ನೀರಾವರಿ ಎರಡು ಬೋರ್ ಐತೆ ಸರ್. ಎರಡು ಬೋರ್ ಐತೆ ಸರ್. ಹೇಗೆ ತೋಟ ಮಾಡಿ ಎಷ್ಟು ವರ್ಷ ಆತೀಗ? ಈಗ ತೋಟ ಮಾಡಿ ಬೆಳೆ ಬಂದ ಸರ್ ಈಗ. ಅಲ್ಲ, ನೀವು ಬೋರ್ ಹಾಕಿ ಎಷ್ಟು ವರ್ಷ ಆಯ್ತು ಸರ್? ಮಿನಿಮಮ್ 8 ವರ್ಷ ಆಯ್ತು ಸರ್. 8 ವರ್ಷ ಆಯ್ತು. 8 ವರ್ಷ. ಮೊದಲೆಲ್ಲ ಮಳೆ ಮೇಲೆ ಬೆಳಿತಾ ಇದ್ರ? ಮೊದಲೆಲ್ಲ ಮಳೆ ಮೇಲೆ ಸರ್, ಮಳೆ ಮೇಲೆ ಬೆಳಿತಿದ್ರು. ಈಗ ಸದ್ಯಕ್ಕೆ 8 ವರ್ಷ ಆಯ್ತು ಸರ್ ಬೋರ್ ಹಾಕ್ಸಿ. ಒಂದು ಬೋರ್ ಸ್ವಲ್ಪ ಕಡಿಮೆ ಆಗ್ಯದ ಸರ್ ಮೊನ್ನೆ, ಈ ಮಳೆ ಚಲೋ ಆಗಿತ್ತಲ್ಲ ಸರ್, ಮತ್ತೆ ಜಾಸ್ತಿ ಆಗ್ಯದ ಸರ್. ನರಸಿಂಹಲವರೇ, ಈಗ ತರಕಾರಿಗಳನ್ನು ವಿಶೇಷವಾಗಿ ಎಷ್ಟೆಷ್ಟು ಕ್ಷೇತ್ರದಲ್ಲಿ ಹಾಕಿರ್ತೀರಿ ತರಕಾರಿಗಳನ್ನು? 1 ಎಕರೆ ಹಾಕಿರ್ತೀರಿ, 1/2 ಎಕರೆ ಹಾಕ್ತಿರೋ, ಎಷ್ಟೆಷ್ಟು ಹಾಕ್ತಿರಿ? ಈಗ ಸೌತೆಕಾಯಿ 1/2 ಎಕರೆ ಹಾಕಿವಿ ಸರ್, ಟೊಮಾಟೊ 1/2 ಎಕರೆ, 1/2 ಎಕರೆ ಅಷ್ಟು ಹಂಗೆ ಹಾಕಿತ್ತು. ಸ್ವಲ್ಪ ಏನನ್ನ ನಮಗೆ ಚಲೋ ಇದ್ರೆ 1 ಎಕರೆ ಮೇಲೆ ಹಾಕಿ. ಹೇಗೆ ತರಕಾರಿ ಬೇಸಾಯ ನಿಮಗೆ ಒಳ್ಳೆ ಲಾಭ ಅನಿಸ್ತಾ ಇದೆ? ಲಾಭ ಅನಿಸ್ತದೆ ಸರ್, ಚಲೋ ಅನಿಸ್ತದೆ ಸರ್. ಅವಾಗವಾಗ ಮಾರ್ಕೆಟ್ ಡೌನ್ ಇರ್ತದೆ ಸರ್, ಲಾಸ್ಟು ಫೈನಲ್ ಆದ ತಕ್ಷಣ ಲಾಭ ಅಂತೂ ಗ್ಯಾರಂಟಿ ಐತೆ ಸರ್. ಈಗ ಭಾಳಷ್ಟು ಮಂದಿ ಏನು ಮಾಡ್ತಾರೆ, ತರಕಾರಿ ಹಾಕ್ತಾರೆ, ಆ ವರ್ಷ ಧಾರಣಿ ಬರೋದಿಲ್ಲ, ಧಾರಣಿ ಬರೋದಿಲ್ಲ, ಬಿಟ್ಬಿಡ್ತಾರೆ, ಮತ್ತೆ ಮುಂದಿನ ವರ್ಷ ಇಲ್ಲಪ್ಪ ಅದು ಏನು ಲಾಸ್ ಆಯ್ತು ಬಿಟ್ಬಿಟ್ಟಿವಿ ಅಂತೇಳಿ. ನೀವು ಆ ಥರ ಯಾವಾಗಾರ ಮಾಡಿರಿ ಅಥವಾ ಈ ಕಂಟಿನ್ಯೂಸ್ ಹಂಗೆ ಹಾಕೊಂತದಿರಲ್ಲ ಯಾಕೆ? ಇಲ್ಲ ಸರ್, ಲಾಸ್ನೂ ಆಯ್ತು ಸರ್, ಲಾಸ್ ಅಂದರೆ ಟೋಟಲ್ ಲಾಸ್ ಆಗಲ್ಲ ಸರ್, ಲಾಸ್ ಕಷ್ಟ ಆಗುತ್ತೆ, ಅದ್ರದ್ದು ಅದಕ್ಕೆ ಸರಿ ಹೋಗ್ತದೆ ಸರ್. ಲಾಸ್ ಅಂದರೆ ಆಗಲ್ಲ ಸರ್, ಸ್ವಲ್ಪ ಒಂದೊಂದು ಸಾರಿ ಮಾರ್ಕೆಟ್ ಡೌನ್ ಇದ್ದಾಗ ಏನೋ ಸ್ವಲ್ಪ ಇದಾಗ್ಬೋದು ಸರ್, ಆದರೆ ಕಂಟಿನ್ಯೂ ಆಗ್ಬೇಕು ಸರ್, ಕಂಟಿನ್ಯೂ ಹಾಕಬೇಕು, ಕಂಟಿನ್ಯೂ ಬಿಡಬಾರದು ಸರ್, ಕಂಟಿನ್ಯೂ ಆಗ್ಬೇಕು, ಕಂಟಿನ್ಯೂ ಆಗಿದ್ರೆ ನಮ್ಗೆ. ಈಗ ನೀವು 3-4 ನಮೂನಿ ತರಕಾರಿ ಬೆಳಿತೀರಿ, ನಿಮಗೆ ಅಗದಿ ಲಾಭ ಬರುವಂಥ ತರಕಾರಿ ಯಾವ್ದು ಅನಿಸ್ತಾ ಇದೆ, ಯಾವುದು ಒಳ್ಳೆ ಲಾಭ ಕೊಡುವಂಥ ತರಕಾರಿ ಸರ್? ಟೊಮಾಟೊ ಅಂದರೆ ರೇಟ್ ಇದ್ರೆ ಸರ್ ಎಷ್ಟು ಲಾಭ ಸರ್? ಒಂದೊಂದು ಸಾರಿ ಪೂರ್ತಿ ಡೌನ್ ಆಗ್ತದೆ ಸರ್, ಅಷ್ಟರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್, ಅಷ್ಟೇ ಏನಿಲ್ಲ. ಎಷ್ಟು ಲಾಭ ಅಂದರೆ ಟೊಮಾಟೊ ಇರ್ಬೋದು, ಇಲ್ಲಾಂದರೆ ಚೌಳಕಾಯಿ ಅಂದರೂ ನಾರ್ಮಲ್ ಸರ್. ಚೌಳಕಾಯಿ ಎನಿ ಟೈಮ್ ನಾರ್ಮಲು ಸರ್, ನಷ್ಟ ಆಗಲ್ಲ, ಲಾಭನೂ ಜಾಸ್ತಿ ಆಗಲ್ಲ, ನಾರ್ಮಲ್ ಆಗಿ ಇರ್ತದೆ ಸರ್. ಅದು ಬದನೆಕಾಯಿ ಹಾಕೋದಿಲ್ವಾ? ಬದನೆಕಾಯಿನೂ ಹಾಕ್ತೀವಿ ಸರ್. ಅದು ಹೇಗೆ ಸರ್? ಬದನೆಕಾಯಿ ಅಂದರೆ ಖರ್ಚು ಜಾಸ್ತಿ ಆಗ್ತದೆ ಸರ್, ಅಂಥದ್ರಲ್ಲಿ ಎಣ್ಣೆ ಜಾಸ್ತಿ ಹೊಡಿಬೇಕು ಸರ್, ಅಂಥದ್ರಲ್ಲಿ ಏನನ್ನ ನಾವು ಮಾರುಕಟ್ಟೆಯಲ್ಲಿ ಏನನ್ನ ಡೌನ್ ಆದರೆ ಸ್ವಲ್ಪ ನಷ್ಟ ಆಗೋ ಚಾನ್ಸಸ್ ಐತೆ ಸರ್ ಅಷ್ಟೇ. ಈಗ ಇನ್ನೊಂದು ಉಳ್ಳಾಗಡ್ಡಿ ಬಗ್ಗೆ ಭಾಳ ಹೇಳ್ತಿರ್ತಾರೆ, ಉಳ್ಳಾಗಡ್ಡಿ ಹಾಕಿದೀವಿ ಭಯಂಕರ ಲಾಭ ಆಯ್ತು ಅಂತೇಳಿ. ನೀವು ಉಳ್ಳಾಗಡ್ಡಿ ಹಾಕಲ್ಲ? ಈರುಳ್ಳಿ ಹಾಕಿವಿ ಸರ್, ಒಂದ್ಸರಿ 2 ಸಲ ಹಾಕಿವಿ ಸರ್ ನಾವು, ಹೋದ ವರ್ಷ ಹಾಕಿವಿ ಸರ್. ಅವಾಗ ಸ್ವಲ್ಪ ಲೆಕ್ಕ ಮೇಲೆ ಇತ್ತು ಸರ್ ರೇಟು, ಚಲೋ ಆಗಿತ್ತು ಸರ್ ನಮ್ದು, ಅದಕ್ಕೆ ಅದು ಒಂದು 10-15 ಸಾವಿರ ಲಾಭ ಬಂದಿತ್ತು. ಈಗ ತರಕಾರಿಯನ್ನು ಹಾಕಿದ ಮೇಲೆ ಕೂಲಿ ಆಳಿನ ಸಮಸ್ಯೆ ಭಾಳ ಬರ್ತದ್ರಿ, ಅದಕ್ಕೆಲ್ಲ ಮನೆಯಲ್ಲಿ ಮಾಡೋರು ಬೇಕು, ಹಾಗಾಗಿ ಅಂತಿದ್ದಾರೆ. ನೀವೆಲ್ಲ ಕೆಲಸವನ್ನು ಮನೆಯವರು ಮಾಡ್ಕೋತೀರಿ ಎಲ್ಲ? ನಾವು ಮನೆಯವರೇ ಸರ್, 2-3 ಇಬ್ಬರು 3 ಇಡ್ತೀವಿ ಸರ್, ಜಾಸ್ತಿ ಟೈಮ್ ಇರ್ತದಲ್ಲ ಅಂಥದ್ರಲ್ಲಿ ಕೂಲಿಯವ್ರನ್ನ ಇಡ್ತೀವಿ ಸರ್. ಹೇಗೆ ಮನೆಯಲ್ಲಿ 4-3.5 ಎಕರೆ ಅಂತಂದ್ರೆ ಈಗ ಎತ್ತು ಮಾಡಲಿಕ್ಕೆ ಎಲ್ಲ ಗಳೆ ಹೊಡೆಸ್ಲಿಕ್ಕೆ ಅದು ಏನಾರು ದನ ಕರು ಅದಾವ? ಎತ್ತ ಇದಾವೆ ಸರ್, ಎತ್ತ ಇದಾವೆ, 3-4 ಆಕಳ ಇದಾವೆ ಸರ್. ಈಗ ಉಳಿಕಿದೆ ಅಂದ್ರೆ ಟ್ರ್ಯಾಕ್ಟರ್ಲಿಂದ ಇದು ಮಾಡ್ತೀವಿ ಸರ್. ಆಕಳುಗಳು ಏನು ಹಾಲ ಮಾರಾಟ ಮಾಡ್ತೀರಾ ಅಥವಾ ಏನು ಹೇಗೆ ಮಾಡ್ತೀರಿ? ಆಕಳು ನಾರ್ಮಲ್ ಆಕಳು ಸರ್, ಜವಾರಿ ಜವಾರಿ ಸರ್. ಜವರ ಅಂದ್ರೆ ನಮ್ಮ ಮನೆಗೆ ಸ್ವಲ್ಪ ಹಾಲು ಕೊಡ್ತಾವ ಸರ್, ಮನೆಗೆ ಎಲ್ಲ ಇದು ಯೂಸ್ ಮಾಡ್ತೀವಿ ಸರ್. ಗೊಬ್ಬರ ಎಷ್ಟು ಬರುತ್ತೆ ಪ್ರತಿ ವರ್ಷ ತಿಪ್ಪೆ ಗೊಬ್ಬರ ಎಲ್ಲ ಸರ್? ಎರಡು ಟ್ಯಾಕ್ಟ್ರ್ ಮೂರು ಟ್ಯಾಕ್ಟ್ರ್ ಬರ್ತಾವ ಸರ್. ಬರ್ತದೆ ಸರ್. ಅದನ್ನೇ ಮಾರಾಟ ಮಾಡ್ಕೋದ್ರೆ ಮುಲಗ ಇಲ್ಲ ಸರ್? ಒಳಗೆ ಹಾಕ್ತೀವಿ ಸರ್ ನಾವು. ಮುಳಗ ಹಾಕ್ತೀವಿ ಪ್ರತಿ ವರ್ಷನೂ ಒಂದು ಮೂರು ಟ್ಯಾಕ್ಟರ್ ಗೊಬ್ಬರ ಅಂದ್ರೆ ನಿಮ್ಮ ಹೊಲ ಎಲ್ಲ ಒಳ್ಳೆ ಫಲವತ್ತಾಗಿರ್ತದ ಸರ್? ಜಾಸ್ತಿಯಾಗಿ ಹೆಚ್ಚಾಗಿ ನಾವು ಖರ್ಚು ಆಗಲ್ಲ ಸರ್. ಅಂತದ್ರಲ್ಲಿ ಒಂದು ಮೂರು ತಿಂಗಳ ತನಕ ಏನು ಹೆಚ್ಚಾಗಿ ಏನು ಗೊಬ್ಬರ ಹಾಕೋದ್ ಬೇಕಾಗಿಲ್ಲ. ಬೇಕಾಗಿಲ್ಲ ಬೇಕಾಗಿಲ್ಲ ಅಂದ್ರೆ ಒಳ್ಳೆ ಭೂಮಿ ಸ್ಟ್ರಾಂಗ್ ಮಾಡ್ಕೊಂಬಿಟ್ರಿ. ಸ್ಟ್ರಾಂಗ್ ಆಗಿ ಹಸಿ ಗೊಬ್ಬರ ಹಾಕಿ ಚಲೋ ಆಗಿದೆ ಸರ್ ನಮ್ಮ. ಈಗ ಇನ್ನೊಂದು ವಿಶೇಷ ಅಂತಂದ್ರೆ ಈಗ ಕಾಯಿಪಲ್ಲೆ ಒಂದೇ ಬೆಳೆಯನ್ನು ಪ್ರತಿ ವರ್ಷ ಹಾಕೋದ್ರಿಂದ ಸಾಕಷ್ಟು ಬೆಳೆ ಬರೋದಿಲ್ಲ, ಬೆಳೆ ಅಷ್ಟು ಇಳುವರಿ ಬರಲ್ಲ ಅಂತ ಹೇಳ್ತಾರೆ. ಬೆಳೆ ಬದಲಾವಣೆ ಮಾಡ್ತಾ ಇರ್ತೀರಿ? ಬದಲಾವಣೆ ಮಾಡ್ತೀವಿ ಸರ್. ಈಗ ಈಗ ಚವಳಕಾಯಿ ಹಾಕಿದ್ರೆ ಮುಂದಿನ ನೆಕ್ಸ್ಟ್ ಬೆಳೆ ಚೇಂಜ್ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಅದು ಬರಲ್ಲ ಸರ್. ಬರೋದಿಲ್ಲ ಬರಲ್ಲ ಚೇಂಜ್ ಮಾಡಿ ಕಂಪಲ್ಸರಿ ಚೇಂಜ್ ಮಾಡ್ಬೇಕು ಸರ್. ಹೇಗೆ ಒಕ್ಕಲ್ತನ ಮಾಡಾಕತ್ತಿದ ಮೇಲೆ ಈಗ ನೋಡಿ ನೀನು ಪಿ ಯು ಸಿ ಆದಮೇಲೆ ಒಕ್ಕಲ್ತನಕ್ಕೆ ನಿಂತೀರಿ, ಯಾವ ರೀತಿ ಲಾಭ ಬರಾಕತ್ತದ? ಒಕ್ಕಲ್ತನದಿಂದ ಏನೇನು ಅಭಿವೃದ್ಧಿ ಆಗಿದೆ ನಿಮ್ಮದು? ಭಾಳ ಅಭಿವೃದ್ಧಿ ಆಗ್ಯಾವ ಸರ್. ಈಗ ಎರಡು ಮೂರು ಮದುವೆನೂ ಆಗ್ಯಾವ ಸರ್. ಇನ್ನು ಎರಡು ಮನೆ ಕಟ್ಟಿವಿ ಸರ್. ವೆರಿ ಗುಡ್. ಇನ್ನು ಒಂದು ಟ್ರ್ಯಾಕ್ಟರ್ನ ತಂದಿವಿ ಸರ್. ಟ್ರ್ಯಾಕ್ಟರ್ ತೊಗೊಂಡಿರಿ? ಟ್ರ್ಯಾಕ್ಟರ್ನ ತೊಗೊಂಡಿರಿ. ಹೊಸ ಟ್ರ್ಯಾಕ್ಟರ್ ತೊಗೊಂಡ್ರೆ? ಇಲ್ಲ ಸರ್, ಸೆಕೆಂಡ್ ಹ್ಯಾಂಡ್. ಸೆಕೆಂಡ್ ಹ್ಯಾಂಡ್. 4 ಲಕ್ಷ ಸರ್. 4 ಲಕ್ಷ. ಎಷ್ಟು ಹೆಚ್ ಪಿ ಟ್ರ್ಯಾಕ್ಟರ್ ಯಾವುದದು ಸರ್? ಸರೋಜಾ 735 ಸರ್. 735. ಹ್ಞೂ ಸರ್. ಹಾಂ, ಯಾಕೆ ಟ್ರ್ಯಾಕ್ಟರ್ ನಿಮ್ಗೆ 4 ಎಕರೆಗೆ ಅವಶ್ಯಕತೆ ಇತ್ತ? 4 ಎಕರೆಗೆ ಅಂದ್ರೆ ಟ್ರ್ಯಾಕ್ಟರ್ ಖಾಲಿ ಇರ್ತದೆ, ಮತ್ತೇನು ಕೆಲಸ ಮಾಡ್ಲಿಕ್ಕಾಗದ? ಮಣಿ ಮುಂದೆ ತರ್ಕೋಬೇಕಾಗತ್ತೆ. ಇಲ್ಲ ಸರ್, ನಮಗೆ ಸ್ವಲ್ಪ ಬೇರೆ ನಮ್ಮ ಚಿಕ್ಕಪ್ಪನವರು ಅವರೆಲ್ಲ ಐತೆ ಸರ್. ಹೊಲ ಐತಿ? ಐತೆ ಸರ್. ಮಾಡ್ತೀರಿ? ಟೋಟಲು 15 ಎಕರೆ ಸರ್. 15 ಎಕರೆ ಎಲ್ಲ ಅಂದರೆ ನಮ್ಮ ಎಲ್ಲ ಅಣ್ಣ ತಮ್ಮಂದಿರು, ಹಂಗಾಗಿ ಒಂದು ಟ್ರ್ಯಾಕ್ಟರ್ ಬೇಕಂತ ಇದು ಮಾಡಿ ತಗೊಂಡಿರಿ. ಅದನ್ನು ಮಾಡ್ಕೋತೀರಿ? ಬಾಡಿಗೆ ಅದು ಹೊಡಿತೀರಿ ಸಿಕ್ಕರೆ? ಹ್ಞೂ, ಬಾಡಿಗೆನೂ ಹೊಡ್ತೀವಿ ಸರ್. ಅವಾಗವಾಗ ಹೊಡ್ತೀವಿ. ಹೊಡಿತೀರಿ? ಹೊಡ್ತೀವಿ ಸರ್. ಹೆಂಗೆ ಬಾಡಿಗೆ ಅದು ಅಂತಂದ್ರೆ ಹೆಂಗೆ ನಡೆದಾವ ಇಲ್ಲೆಲ್ಲ? ಒಂದೊಂದು ತಾಸಿನ ಲೆಕ್ಕನ ಒಂದೊಂದು ಎಕರೆ ಲೆಕ್ಕ ಲೆಕ್ಕನೇ ಸರ್. ಇದು ರೂಟ್ ರೇಟರ್ ಅಂದರೆ 1200 ಸರ್. ಈಗ ಟಿಲ್ಲರ್ ಅವೆಲ್ಲ ಅಂದರೆ 800 ಸರ್. ನಮ್ಮದರಲ್ಲಿ ಗದ್ದೆ ಹಚ್ಬೇಕಂದ್ರೆ ಅದು 1300 ಸರ್. 1300. ಹೇಗೆ ತೊಗೊಂಡ್ಮೇಲೆ ಟ್ರ್ಯಾಕ್ಟ್ರು ನಿಮ್ದಿಗೆ ಎಲ್ಲ ವರ್ಕೌಟ್ ಆಗತ್ತ? ವರ್ಕೌಟ್ ಆಗ್ಯದ ಸರ್. ಈಗ ಟ್ರ್ಯಾಕ್ಟ್ರ್ ತಂದನು 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು? 3 ವರ್ಷ ಆಯ್ತು ಸರ್. ಹೇಗೆ ನಿಮ್ಮ ಸಾಲ ಏನು ಮಾಡಿಲ್ಲ? ಅದಕ್ಕೆ ನಿಮ್ಮ ರೊಕ್ಕ ಅಂತ ದುಡ್ಡು ಹಾಕಿ ತೊಗೊಂಡಿರಿ? ಇಲ್ಲ ಸರ್, ಫಸ್ಟು ಅರ್ಧ ಕಟ್ಟಿವಿ ಸರ್. ಒಂದು 2 ಲಕ್ಷ ಕಟ್ಟಿವಿ ಸರ್. 2 ಲಕ್ಷ ಫೈನಾನ್ಸ್ ಮಾಡಿಸಿ ಸರ್. ಎಲ್ಲ ಕ್ಲೋಸ್ ಆಯ್ತು ಸರ್. ಕ್ಲೋಸ್ ಆಯ್ತು? ಎಲ್ಲ ಕ್ಲೋಸ್ ಆಯ್ತು ಸರ್. 1 ವರ್ಷ ಆಯ್ತು ಸರ್ ಕ್ಲೋಸ್ ಆಗಿ. ಅಂದರೆ ಟ್ರ್ಯಾಕ್ಟರ್ ನೋಡ್ರಿ, ಈಗ ನಿಮ್ಮದು 3.5 ಎಕರೆ ತೋಟ ಇಟ್ಕೊಂಡ್ಬಿಟ್ಟು ಟ್ರ್ಯಾಕ್ಟರ್ ತೊಗೊಂಡು ಮಾಡಿದಿರಿ. ಭಾಳಷ್ಟು ಮಂದಿ 30 ಎಕರೆ 40 ಎಕರೆ 50 ಎಕರೆ ಟ್ರ್ಯಾಕ್ಟರ್ ಇದ್ದವ್ರು ಸಾಲ ಕಟ್ಟಲಾಗದೆ ಬ್ಯಾಂಕ್ನವ್ರು ಹಿಡ್ಕೊಂಡು ಹೋಗಿಬಿಟ್ಟಿರ್ತಾರೆ ಟ್ರ್ಯಾಕ್ಟರನ್ನು. ನೋಡಿ, ನೀವೊಬ್ಬರು ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಇಲ್ಲ ಸರ್, ಕಾಯಿಪಲ್ಲೆಯಲ್ಲಿ ಚಲೋ ಐತೆ ಸರ್. ನಾವು ದಿನ ದಿನ ಬರ್ತದಲ್ಲ ಸರ್, ಒಂದು ದಿವಸ ಬಿಟ್ಟು 2 ದಿವಸ ಬಿಟ್ಟು ಬರ್ತದೆ ನಮಗೆ. ಅಂಥದ್ರಲ್ಲಿ ಸ್ವಲ್ಪ ಜಮ್ಮ ಮಾಡಿ ಇದು ಮಾಡೋಕೆ ಚಲೋ ಆಯ್ತದೆ ಸರ್. ಮಾಡ್ತಾ ಚಲೋ ಆಯ್ತು. ಮನೆಯವರು ಹೊಡಿತಾರೆ ಟ್ರ್ಯಾಕ್ಟರ್? ಮನೆಯವರು ಇಲ್ಲ ಸರ್, ತಮ್ಮನವರು ಹೊಡಿತಾರೆ ಸರ್. ತಮ್ಮನವರು ಹೊಡಿತಾರೆ ಸರ್. ಯಾಕಂದ್ರೆ ಮನೆಯವರು ಹೊಡಿಯಕ್ ಬರ್ಲಿಕ್ಕಪ್ಪ ಅಂದ್ರೆ ಡ್ರೈವರ್ಗೆ ಬೇರೆ ಜಾಸ್ತಿ ರೊಕ್ಕ ಕೊಡ್ಬೇಕು ಸಂಬಳ. ಡ್ರೈವರ್ ಬೇಕಾಗಿಲ್ಲ ಸರ್, ನಮ್ಮ ತಮ್ಮನವರೇ ಹೊಡಿತಾರೆ ಸರ್. ಅಂದ್ರೆ ನಿಮ್ಮ ವಿಚಾರದಲ್ಲಿ ಮನೆಯಲ್ಲಿ ಟ್ರ್ಯಾಕ್ಟರ್ ಇದ್ರೆ ಬಹಳ ಒಳ್ಳೇದು ಅಲ್ಲ? ಚಲೋ ಐತೆ ಸರ್. ಸ್ವಲ್ಪ ಖರ್ಚುನೂ ಇದಾತ ಸರ್, ನಾವು ನೋಡಿ ಇದು ಮಾಡ್ಬೇಕು ಸರ್ ಅಷ್ಟೇ. ಹೇಗೆ ಟ್ರ್ಯಾಕ್ಟರ್ ನಿರ್ವಹಣೆ ಭಾಳ ಬಗ್ಗೆ ಹೇಳ್ತಿರ್ತಾರೆ, ಟ್ರ್ಯಾಕ್ಟರ್ ಒಳ್ಳೆ ರೀತಿಯಿಂದ ಹೊಡಿಬೇಕು, ಎಲ್ಲ ಸುಮ್ಮನೆ ಓಡಾಡಿಸ್ಬಾರ್ದನ್ನ ಕಾಲಿ ಪೀಲಿ, ಆಮೇಲೆ ಏನಾದ್ರು ಮಾಲ್ ತೊಗೊಂಡೋಗೋದು ಸಿಟಿ ಬಜಾರ್ ಅಡ್ಡಾಡಿಸ್ಬಾರ್ದು, ಹೊಲದಲ್ಲಿ ಕೆಲಸಕ್ಕೆ ಮಾತ್ರ ಸೂಕ್ತ ಅಂತ ಹೇಳ್ತಿರ್ತಾರೆ. ಯಾವ ರೀತಿ ನಿರ್ವಹಣೆ ಮಾಡಬೇಕು, ಟ್ರ್ಯಾಕ್ಟರ್ ಮೇಂಟೆನೆನ್ಸ್ ಮಾಡೋದು ಹೇಗೆ ಅಂತೀರಿ? ಸರ್, ನಾವು ಹೆಚ್ಚಾಗಿ ಅಂದರೆ ಬೆಳೆ ಬಂದಾಗ ಅಂದ್ರೆ ಸಿಟಿಗೆ ಹೋಗ್ತೀವಿ ಸರ್. ಇಲ್ಲಾಂದರೆ ಇದು ಗದ್ದೆ ಇದು ಟಿಲ್ಲರು ರೂಟ್ ರೇಟರ್ ಅದೇ ಸರ್ ಕೆಲಸ ಟೋಟಲು. ನಾವು ಆವಾಗ ಬೆಳೆ ಬಂದಾಗ ಒಂದೇ ಹೋಗ್ಬೇಕಾಗ್ತದೆ ಸರ್ ಖಚಿತವಾಗಿ. ಇಲ್ಲ ಕಾಯಿಪಲ್ಲೆನೂ ಹೆಚ್ಚಿಗೆ ಜಾಸ್ತಿ ಇದಾದರೆ ಇಲ್ಲಾಂದರೆ ಆಟೋಗೆ ಕಳಿಸ್ತೀವಿ ಸರ್ ರೈತರಿಗೆ. ಈಗ ಟ್ರ್ಯಾಕ್ಟರ್ ದಿವಸ ಏನೇನು ಚೆಕಪ್ ಮಾಡ್ಕೋತೀರಿ ನೀವು? ಯಾಕಂದರೆ ಗಳೆಗೆ ಹೋಗುವಾಗ ಆಯಿತು, ಮತ್ತು ಬಂದ ಮೇಲೆ ಆಯಿತು, ಸರಿ ಐತೆ ಇಲ್ಲ ಅನ್ನೋದು ಚೆಕ್ ಮಾಡ್ಕೋಬೇಕು. ಜೊತೆ ಕಂಡೀಷನ್ ಇಟ್ಕೋಬೇಕಾದ್ರೆ ಏನೇನು ಅದಕ್ಕೆ ದಿವಸ ಚೆಕ್ ಮಾಡ್ತಾ ಇರ್ಬೇಕು ಟ್ರ್ಯಾಕ್ಟರ್ನ? ಸರ್, ಫಸ್ಟು ನೀರು ಚೆಕ್ ಮಾಡ್ಬೇಕು ಸರ್. ಅದಕ್ಕೆ ನೀರು ಎಲ್ಲಿ ಕಡಿಮೆ ಆದರೆ ಇಟ್ಟು ಬರ್ತದೆ ಸರ್. ಇನ್ನು ಬ್ರೇಕು ಇವೆಲ್ಲ ಸ್ಟೇರಿಂಗ್ ಆಗಲಿ ಮೇನ್ ಇಂಪಾರ್ಟೆಂಟ್ ಅಲ್ಲ ಸರ್. ಅದು ಮತ್ತು ಆಯಿಲು ಅವೆಲ್ಲ ಚೆಕ್ ಮಾಡೋಕ್ಕೆ ಇರ್ತೀವಿ ಸರ್ ನಾವು ಟೋಟಲ್. ಏನೇನು ಮೇಜರ್ ರಿಪೇರಿ ಅದು ಬಂತ ಟ್ರ್ಯಾಕ್ಟರ್ ನೀವು ತೊಗೊಂಡ್ಮೇಲೆ 3-4 ವರ್ಷ ಆತಲ್ಲ, ಏನು ಬಂತ ಸರ್? ಬ್ಯಾಟ್ರಿದೊಂದು ಬಂದ ಸರ್, 2 ಸಲ ಬ್ಯಾಟ್ರಿ ಬಂದ ಸರ್ ಅಷ್ಟೇ ಸರ್. ನಾವು ಆಯಿಲ್ ಚೇಂಜ್ ಕಂಟಿನ್ಯೂ ಆಗಿ ಮಾಡ್ಬೇಕು ಸರ್. ನಾವು ಹೆಂಗೆ ಹಂಗೆ ಕೆಲಸ ಮಾಡಿದಾನಂದ್ರೆ ಹಂಗಾಗಿ ಜಲ್ದಿ ಇದು ಆತದೆ ಸರ್. ಅಂದ್ರೆ ನೋಡಿ, ನಿಮ್ಗೆ ಟ್ರ್ಯಾಕ್ಟರ್ ತೊಗೊಂಡು ಸಾಲ ಮಾಡಿ ತೊಗೊಂಡು ಎಲ್ಲ ಸಾಲನೂ ಮುಡಿಸಿರಿ, ಮತ್ತು ಒಳ್ಳೆ ನಿಮ್ಗೆ ಗಳಿಕೆನೂ ಆಗ್ತಾ ಇದೆ. ಗಳಿಕೆನೂ ಆಗಿದೆ ಸರ್, ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ಇನ್ನೊಂದು ನಮ್ಗೆ ಕೈಗೂ ಕೊಟ್ಟಿಲ್ಲ ಸರ್, ನಮ್ಮ ಅದೃಷ್ಟ ಅಂದ್ರೆ ತಗೊಳ್ಳೋದು. ನೀವು ಒಳ್ಳೆ ಕಂಡೀಷನ್ ಇದ್ದು ನೋಡಿ ತಗೊಂಡ್ರಿ? ನೋಡಿ ತಗೊಂಡಿವಿ ಸರ್, ನೋಡಿ ತಗೊಂಡಿವಿ. ಒಂದು ವರ್ಷ ಗ್ಯಾರಂಟಿ ಕೊಟ್ಟಿದ್ರು, ಸೆಕೆಂಡ್ ಹ್ಯಾಂಡ್ ಅಂದ್ರೆ ಒಂದು ವರ್ಷ ಗ್ಯಾರಂಟಿ ಕೊಟ್ಟಿದ್ರು ಸರ್. ಒಂದು ವರ್ಷ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಿದ್ರು. ಅಂದ್ರೆ ಹೇಗೆ, ಅದನ್ನು ಸೆಕೆಂಡ್ ಹ್ಯಾಂಡ್ ಅಂದ್ರೆ ನೀವು ಪರಿಚಯ ಇದ್ದಲ್ಲಿ ತಗೊಂಡಿರೋ ಅಥವಾ ಬೇರೆ ಕಡೆ? ಪರಿಚಯ ಇತ್ತು ಸರ್. ಪರಿಚಯ ಇತ್ತು. ಪರಿಚಯ ಇತ್ತು. ಸೆಕೆಂಡ್ ಶೋರೂಮ್ ಇಲ್ಲ ಸರ್, ರಾಯಚೂರು ಸರ್. ರಾಯಚೂರು. ರಾಯಚೂರು ಸರ್. ಅದು ಗಾಡಿನೂ ಇದು ಸುರಪುರ ಸರ್, ಪಾಸಿಂಗ್ ಸುರಪುರ ಪಾಸಿಂಗ್. ಹೇಗೆ ಅವರು ಶಾಪರ್? ಈಗ ಒಮ್ಮೆ ಏನಾಗುತ್ತೆ, ಗಾಡಿ ಭಾಳ ರಿಪೇರಿ ಬರ್ತಿರ್ತಾವ, ಭಾಳ ಕೆಟ್ಟಿರ್ತಾವ, ಅದನ್ನ ಏನು ಮಾಡ್ತಿರ್ತಾರೆ, ಮರೆ ಮಾಚಿ ಕೊಟ್ಬಿಡ್ತಾರೆ, ಏ ಚೆನ್ನಾಗಿದೆಯಪ್ಪ ತಗೋ ಹೊಡ್ಕೊ ಅಂತೇಳಿ. ತೊಗೊಂಡ ಮೇಲೆ ಸಮಸ್ಯೆಗಳು ಚಾಲೂ ಆಗಿಬಿಡ್ತವೆ. ಇಲ್ಲ ಸರ್, ನಮ್ಮ ಡ್ರೈವರ್ ನಮ್ಮ ತಮ್ಮ ಇದಾನಲ್ಲ ಸರ್, ಎಲ್ಲ ಚೆಕ್ ಮಾಡಿ ನೋಡಿವಿ ಸರ್. ಅವ್ರನ್ನ ನಂಬಿಕೆ ಮೇಲೆ ಕೊಟ್ಟರು ಸರ್. ಅವ್ರು ಅವ್ರನ್ನ ನೀವು ಹೆಂಗನ ಹೊಡಿಯಪ್ಪ, ಒಂದು ಒಂದು ವರ್ಷ ಗ್ಯಾರಂಟಿ ಅಂತ ಹೇಳಿದ್ರು ಸರ್. ಎಷ್ಟು ತೊಗೊಂಡ್ರಿ ಟ್ಯಾಕ್ಟರ್ ಅದನ್ನ ಸರ್? 380,000 ಸರ್. 380. ಅದೇ ನಿಮ್ಗೇನಂತ ಹಾನಿ ಆಗಿಲ್ಲ, ಮಾಡಿಸ್ಕೊಟ್ಟಿಲ್ಲ, ಒಳ್ಳೆ ಲಾಭನ ಆಗಿದೆ. ಒಳ್ಳೆ ಲಾಭ ಆಗಿದೆ ಸರ್, ಏನೇನು ಪ್ರಾಬ್ಲಮ್ ಇಲ್ಲ ಸರ್. ಹೆಂಗೆ ಅನಿಸ್ತೀರಿ ನರಸಿಂಹರೇ, ಪಿ ಯು ಸಿ ಮಾಡಿ ಒಕ್ಕಲ್ತನಕ್ಕೆ ನಿಂತೀರಿ, ಬಿಟ್ಟದ್ದು ಸಾಲಿ ಬಿಟ್ಟದ್ದು ಚಲೋ ಆಯ್ತಂತೀರೋ ಅಥವಾ ಇಲ್ಲ ನನ್ನ ಒಕ್ಕಲ್ತನಕ್ಕೆ ಬರಬಾರ್ದಾಗಿತ್ತು, ಸಾಲಿ ಓದಿ ಮುಂದೆ ನೌಕರಿ ಮಾಡಬೇಕಾಗಿತ್ತು ಅಂತ ಅನಿಸ್ತದೆ ನಿಮ್ಗೆ ಯಾವಾಗ? ಏನಿಲ್ಲ ಸರ್, ವ್ಯವಸಾಯನೂ ಚಲೋ ಸರ್. ನೌಕರಿ ಅಂದರೆ ನಮ್ಮೊಬ್ಬರಿಗೆ ನಮ್ಮೊಬ್ಬರಿಗೆ ಸರ್. ವ್ಯವಸಾಯ ಅಂದ್ರೆ ಇನ್ನೊಬ್ಬರಿಗೆ ಕೆಲಸ ಕೊಡ್ಬೋದು, ನಾವು ಇದು ಮಾಡಬಹುದು, ದುಡಿಬಹುದು, ವ್ಯವಸಾಯ ಮಾಡಬಹುದು ಸರ್. ನೌಕರಿಗಿಂತ ವ್ಯವಸಾಯ ಬೆಸ್ಟ್ ಸರ್. ನಾವು ಸ್ವಲ್ಪ ಅದು ಟೈಮಿಂಗ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೋಬೇಕು ಸರ್ ಅಷ್ಟೇ. ಈ ಸದ್ಯ ಏನೇನು ಹಾಕಿರ ಹೊಲದಲ್ಲೆಲ್ಲ ತರಕಾರಿಗಳು ಏನೇನು ಈಗ ಸರ್? ಸೌತೆಕಾಯಿ ಐತೆ ಸರ್, ಇನ್ನ ಬಂದಿಲ್ಲ ಸರ್, ಈಗ ಹೂವು ಬಿಟ್ಟ ಸರ್. ಇನ್ನ ಬದನೆಕಾಯಿ ಒಂದು ಪಾವೇಕ್ರಿ ಸರ್, ಅಂದ್ರೆ 10 ಗುಂಟೆ ಸರ್, 10 ಗುಂಟೆ ಇಟ್ಟಿವಿ ಸರ್. 1 ಎಕರೆ ಇದು ಇಟ್ಟಿವಿ ಸರ್. ಟಮಾಟೆ ಸರ್, ಟೊಮಾಟೋಸ್ ಎಲ್ಲ ಸಸಿ ಮಾಡಿ ಹಾಕ್ತಾರೆ, ಡೈರೆಕ್ಟ್ ಬೀಜನ ಹಾಕ್ತಾರೆ ಎಲ್ಲ ಬದನೆಕಾಯ್ದು? ಇಲ್ಲ ಸರ್, ಇದು ಬೀಜ ಸರ್, ಅದು ಸೌತೆಕಾಯಿ ಅಂದ್ರೆ ಬೀಜ ಸರ್. ಇದು ಟೊಮಾಟೋ ಎಲ್ಲ ಸಸಿ ಮಾಡ್ತೀವಿ, ಸಸಿ ಬದನೆಕಾಯಿ ಸಸಿನ ಸಸಿ ಮಾಡ್ತೀವಿ ಸರ್. ನೀವೇ ಯಾವುದು ಕಂಪ್ನಿ ಬೀಜಗಳು ಯಾವುದು ನಿಮಗೆಲ್ಲ ಪರ್ಫೆಕ್ಟ್ ಆಗಿಬಿಟ್ಟದೆ, ಯಾವ್ದು ಹಾಕಿದ್ರೆ ಚಲೋ ಬರ್ತದೆ ಅಂತೇಳಿ? ಪರ್ಫೆಕ್ಟ್ ಆಗಿದೆ ಸರ್, ಪರ್ಫೆಕ್ಟ್ ಆಗಿದೆ. ಇಲ್ಲಿ ನಾವು ಅಲ್ಲಿ ಅಂಗಡಿಯಲ್ಲಿನೂ ನಾವು ಇದು ಮಾಡಿ ಹೇಳ್ಬಿಡ್ತಾರೆ ಸರ್. ಅವರು ನೀವು ಮಾಹಿತಿ ಕೊಡ್ತಾರೆ ಅಂಗಡಿಯಲ್ಲಿ? ಮಾಹಿತಿ ಕೊಡ್ತಾರೆ ಸರ್, ಮಾಹಿತಿ ಕೊಡ್ತಾರೆ. ನಮ್ಮ ಅವ್ರ ಪ್ರಕಾರ ನಾವು ಒಂದು ಸಲ ತೊಗೊಂಡಿದ ಮೇಲೆ ಎಲ್ಲ ಗೊತ್ತಾಗ್ತದಲ್ಲ ಸರ್, ಅದೊಂದು ಕನ್ಫರ್ಮ್ ಆಗಿದೆ ಸರ್. ರೀ ಒಟ್ಟಾರೆ ತರಕಾರಿ ಬೆಳೆಯೋದು ಲಾಭ, ಬೇರೆ ಬೆಳೆ ತರಕಾರಿ ಜೊತೆ ಮತ್ತೆ ಏನೇನು ಹಾಕ್ತಾರೆ ಬೆಳೆಗಳು? ಬೆಳೆ ಸರ್, ಮಳೆಗಾಲದಲ್ಲಿ ಸ್ವಲ್ಪ ಹತ್ತಿನೂ ಹಾಕ್ತೀವಿ ಸರ್. ಹತ್ತಿನೂ ಹಾಕ್ತೀವಿ ಸರ್, ಮಳೆಗಾಲದಲ್ಲಿ ಹತ್ತಿ ಹಾಕ್ತೀವಿ ಸರ್. ಇದು ಸ್ವಲ್ಪ ಹತ್ತಿ ಸೀಡ್ಸ್ನೂ ಆಯ್ತು ಸರ್, ಸ್ವಲ್ಪ ಸೀಡ್ಸು ಹಾಕ್ತೀವಿ. ಒಂದು 1/2 ಎಕರೆ ಇರ್ತೀವಿ ಸರ್. ಅದು ಇರ್ತದೆ ವರ್ಷ, ಅದು ಆಂಧ್ರದಲ್ಲಿ ಕೊಡ್ತಾರೆ ಸರ್ ಬೀಜ, ಅದನ್ನು ಹಾಕ್ತೀವಿ ಸರ್. ಅಂದ್ರೆ ನಿಮ್ಮ ಒಕ್ಕಲ್ತನದಿಂದ ಬೇರೆ ಉದ್ಯೋಗ ಏನಿಲ್ಲ, ನಿಮ್ಗೆ ಒಕ್ಕಲ್ತನ ಬಿಟ್ಟರೆ ಏನಿಲ್ಲ ಮತ್ತೆ ಬೇರೆ ಏನಿಲ್ಲ ಸರ್? ಏನಂದ್ರೆ ಅವಾಗವಾಗ ನಾವು ಸ್ವಲ್ಪ ಓದಿವಲ್ಲ ಸರ್, ಸ್ವಲ್ಪ ಬೇರೆ ಕೆಲಸ ಅದು ಸ್ವಲ್ಪ ಇದು ಮಾಡ್ತೀವಿ ಸರ್, ಮಾಮೂಲು ಕೆಲಸ ಏನನ್ನ ಕೂಲಿ ಅಂತವು. ಏನು ನಿಮ್ಮ ಹೊಲದಲ್ಲಿ ಕೆಲಸ ಇಲ್ಲ, ಬೇರೆ ಎಲ್ಲ ಎಲ್ಲಿ ಹೋಗ್ಬೇಕು ಹೊಲಕ್ಕೆ, ಮತ್ತೆ ಬೇರೆ ಕೆಲಸಕ್ಕೆ ಹೋಗೋದು? ಹೋಗ್ತೀವಿ ಸರ್, ತಪ್ಪೇನಿಲ್ಲ. ಹೋಗ್ತೀವಿ ಸರ್, ಬೇರೆ ಕೆಲಸನೂ ಹೋಗ್ತೀವಿ. ಎಲ್ಲರೂ ದುಡಿದ್ರು ನೋಡಿ, ಉದ್ಯೋಗ ಖಾತ್ರಿ ಬಂದವ, ಬೇರೆ ಬೇರೆ ಹೊಲದಲ್ಲಿ ಕೆಲಸ ಇರ್ತಾವ, ಅಂತ ಕೆಲಸನು ಮಾಡ್ತೀವಿ ಸರ್. ಹೋಗ್ಬೇಕು ಅಂತ ಕೆಲಸಕ್ಕೆ ಹೋಗ್ತೀವಿ ಸರ್, ನಾನು ಅಲ್ಲಲ್ಲಿ ಹೆಲ್ಪ್ನೂ ಮಾಡ್ತೀವಿ ಸರ್. ಸೊ ಖುಷಿಯಾಗಿದೆ ನರಸಿಂಹ ಅವರು, ಸಾಲ ಬಿಟ್ಟು ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡ್ತಾರೆ, ಒಕ್ಕಲ್ತನದ ಲಾಭನ ಮಾಡ್ಕೊಂಡ್ರಿ, ಟ್ಯಾಕ್ಟರ್ ತೊಗೊಂಡ್ರಿ, ಮನೆ ಕಟ್ಟಿಸಿರಿ, ಮತ್ತು ಲಗ್ನ ಮಾಡ್ಕೊಂಡ್ರಿ, ಇಷ್ಟೆಲ್ಲ ಒಕ್ಕಲ್ತನದಿಂದ ಮಾಡ್ಕೊಂಡ್ರಿ ಎಲ್ಲ? ಒಕ್ಕಲ್ತನದಿಂದನೇ ಸರ್, ಬೇರೆ ಏನಿಲ್ಲ ಸರ್. ಫ್ರೀ ಆಗಿದೆ ಸರ್, ಜಬರ್ದಸ್ತ್ ಆಗ್ಯದ. ವ್ಯವಸಾಯ ಮಾಡ್ಬೋದು ಸರ್, ಇನ್ನು ಮಾಡುವವರನ್ನು ಚಲೋ ಐತೆ ಸರ್. ಚಲೋ ಅದ, ಚಲೋ ಅದ. ಅಂದ್ರೆ ಮಾಡುವಂತ ಯುವಕರು ಬಂದು ನಿಂತು ನಿಷ್ಠುರವಾಗಿ ದುಡಿಬೇಕು ಹೊಲದಲ್ಲಿ, ದುಡಿಬೋದು ಸರ್, ಜಬರ್ದಸ್ತ್ ಮಾಡ್ಬೋದು ಸರ್. ಅಂತ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ನಾವು ಯಾವ ಟೈಮ್ನಲ್ಲಿ ಏನು ಮಾಡ್ಬೇಕಂತ ಸ್ವಲ್ಪ ಅಡ್ಜಸ್ಟ್ ಒಂದೇ ಆಗ್ಬೇಕು ಸರ್ ಅಷ್ಟೇ. ಒಳ್ಳೆಯದು ನರಸಿಂಹರೇ, ಇದುವರೆಗೆ ನಿಮ್ಮ ಒಳ್ಳೆಯ ವಿಚಾರವನ್ನು ಹಂಚ್ಕೊಂಡಿರಿ, ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಇದುವರೆಗೆ ರಾಯಚೂರು ತಾಲೂಕಿನ ನಾಗನದೊಡ್ಡಿ ಗ್ರಾಮದ ಪಿ ನರಸಿಂಹ್ಲು ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ಕೇಳಿ ಪೇರು ಬೇಸಾಯದ ಮಾಹಿತಿಯನ್ನು ನೀಡುವರು ಅಮರೇಶ್ ಆಶಿಹಾಳ್. ಪೇರಲ, ಗೌವಾ, ಜಾಮ್ ಅಂತ ನಾವೇನು ಕರಿತೀವಿ, ಈ ಹಣ್ಣು ಎಲ್ಲ ವಯಸ್ಸಿನವರು ಕೂಡ ಅತ್ಯಂತ ರುಚಿಕರವಾಗಿ ತಿಂತಾರೆ. ಈ ಹಣ್ಣು ಸಮಶೀತೋಷ್ಣ ವಲಯಕ್ಕೆ ಹೆಚ್ಚು ಸೂಕ್ತವಾಗಿರುತ್ತದೆ ಮತ್ತು ಈ ಹಣ್ಣಿನಲ್ಲಿ ಜೀವಸತ್ವದ ಪ್ರಮಾಣ ಕೂಡ ಹೆಚ್ಚಾಗಿರುತ್ತದೆ. ಕ್ಯಾಲ್ಸಿಯಂ ಮತ್ತು ರಂಜಕ ಮುಂತಾದ ಖನಿಜಾಂಶಗಳು ಕೂಡ ಇದರಲ್ಲಿ ಇರ್ತವೆ. ಉತ್ತರ ಕರ್ನಾಟಕದಲ್ಲಿ ಈ ಬೆಳೆ ಬಹಳ ಚೆನ್ನಾಗಿ ಬರ್ತದೆ. ಜೂನ್ ಮತ್ತು ಜುಲೈ ತಿಂಗಳು ನಾಟಿ ಮಾಡಲು ಸೂಕ್ತ. ಇದು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಯಾವುದೇ ತರಹದ ಮಣ್ಣಿನಲ್ಲಿ ಬೆಳೆಯುತ್ತದೆ. ಕೆಂಪುಗೂಡು ಮಣ್ಣು ಅತಿ ಸೂಕ್ತವಾಗಿರುವಂತಹ ಮಣ್ಣು. ನೀರು ನಿಲ್ಲುವಂತಹ ಅಥವಾ ಜಿಗುಟು ಮಣ್ಣು ಈ ಬೆಳೆ ಬೆಳೆಯಲು ಸೂಕ್ತವಲ್ಲ. ಒಣ ಪ್ರದೇಶಕ್ಕೆ ಸೂಕ್ತವಾದ ಬೆಳೆಯಾಗಿದ್ದು ಸಸಿ ನಾಟಿ ಮಾಡಿದ 3 ವರ್ಷ ಬೇಸಿಗೆ ಕಾಲದಲ್ಲಿ ನೀರನ್ನು ಪೂರೈಸುವುದು ಉತ್ತಮ. ಇನ್ನು ಈ ಪೇರಲೆ ಬೆಳೆಯ ತಳಿಗಳ ಕುರಿತು ಹೇಳೋದಾದರೆ, ಅಲಹಾಬಾದ್ ಸಫೇದ್, ಇದು ಬಿಳಿ ತಿರುಳನ್ನು ಹೊಂದಿರುತ್ತದೆ ಮತ್ತು ಕಡಿಮೆ ಬೀಜಗಳನ್ನು ಹೊಂದಿರುತ್ತದೆ. ಸರ್ದಾರ್ ಅಥವಾ ಲಕ್ನೋ 49, ಈ ತಳಿಯು ಗಿಡಗಳು ಗಿಡ್ಡದಾಗಿ ಹರಡಿ ಬೆಳೆಯುತ್ತವೆ ಮತ್ತು ಹೆಚ್ಚಿನ ಇಳುವರಿ ಕೊಡುತ್ತವೆ. ಬಿಳಿ ತಿರುಳು ಮತ್ತು ಕಡಿಮೆ ಹಾಗೂ ಮೃದುವಾದ ಬೀಜಗಳನ್ನು ಇದು ಸರ್ದಾರ್ ಅಥವಾ ಲಕ್ನೋ 49 ಹೊಂದಿರುತ್ತದೆ. ಅರ್ಕಾ ಮೃದಲ, ಇದು ಬೀಜರಹಿತ ಮತ್ತು ಅಲಹಾಬಾದ್ ಸಫೇದ್ ತಳಿಗಳಿಂದ ಪಡೆದ ಸಂಕರಣಾ ತಳಿ. ಮಧ್ಯಮ ಎತ್ತರವಾಗಿದ್ದು ಹೆಚ್ಚು ಫಸಲು ನೀಡುವಂತಹ ತಳಿ. ಹಣ್ಣುಗಳು ಮಧ್ಯಮ ಗಾತ್ರವಿದ್ದು ತಿರುಳು, ಬಿಳುಪು ಮತ್ತು ಮೃದುವಾದ ಕೆಲವು ಬೀಜಗಳನ್ನು ಒಳಗೊಂಡಿರ್ತವೆ. ಇನ್ನು ಅರ್ಕಾ ರಶ್ಮಿ, ಕೆಂಪು ಬಣ್ಣದ ತಿರುಳನ್ನು ಇದು ಹೊಂದಿರುತ್ತದೆ. ಜೊತೆಗೆ ನವಲೂರು, ಇದು ಧಾರವಾಡ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಜನಪ್ರಿಯವಾದಂತಹ ತಳಿ, ಹೆಚ್ಚು ರುಚಿಕರವಾಗಿರ್ತವೆ. ಇನ್ನೊಂದು ಅರ್ಕಾ ಕಿರಣ, ಗುಲಾಬಿ ಬಣ್ಣದ ತಿರುಳು ಹೊಂದಿದ್ದು ಬೀಜಗಳು ತುಂಬ ಮೃದುವಾಗಿರ್ತವೆ. 4 ಮೀಟರ್ x 3 ಮೀಟರ್ ಅಂತರದಲ್ಲಿ ಇದನ್ನು ನಾಟಿ ಮಾಡಬಹುದಾದ ಈ ತಳಿಯು 2 ವರ್ಷಗಳ ನಂತರ ಇಳುವರಿಯನ್ನು ಆರಂಭಿಸುತ್ತದೆ. ಸುಮಾರು 20 ಟನ್ ಎಕರೆಗೆ ಈ ತಳಿಯನ್ನು ಪಡ್ಕೋಬಹುದು. ಇನ್ನೊಂದು ತೈವಾನ್ ಪಿಂಕ್, ಗುಲಾಬಿ ಬಣ್ಣದ ತಿರುಳು ಹೊಂದಿರುವಂತಹ ಹಣ್ಣುಗಳು ಹೆಚ್ಚು ರುಚಿಕರವಾಗಿರುತ್ತದೆ. ಅಧಿಕ ಸಾಂದ್ರತೆ ಬೇಸಾಯಕ್ಕೆ ಹೆಚ್ಚು ಸೂಕ್ತವಾಗಿರುವಂತಹ ತಳಿ. ಈ ಪೇರಲ ಹಣ್ಣಿನ ನಾಟಿ ಮಾಡುವ ವಿಧಾನಗಳ ಕುರಿತು ಹೇಳೋದಾದರೆ, ಬೆಳೆ ಪ್ರದೇಶವನ್ನು ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧಪಡಿಸಿ ಮಣ್ಣಿನ ಫಲವತ್ತತೆಗನುಗುಣವಾಗಿ 6 ರಿಂದ 7.5 ಮೀಟರ್ ಅಂತರದಲ್ಲಿ 90x90x90 cm ಗಾತ್ರದ ಗುಣಿಗಳನ್ನು ತೆಗೆಯಬೇಕು. ಈ ಗುಣಿಗಳನ್ನು ಮೇಲ್ಮಣ್ಣು ಮತ್ತು ಕಾಂಪೋಸ್ಟ್ಗಳ ಮಿಶ್ರಣದಿಂದ ತುಂಬಬೇಕು. ಗಿಡಗಳಿಗೆ ಕೋಲಿನ ಆಸರೆ ಕೊಟ್ಟು ಕಟ್ಟಬೇಕು. ಪ್ರತಿ ವರ್ಷ ಪ್ರತಿ ಗಿಡಕ್ಕೆ 25 kg ಕೊಟ್ಟಿಗೆ ಗೊಬ್ಬರ, 1 ವರ್ಷದ ಸಸಿಗೆ 50, 25, 75 g ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಒದಗಿಸಬೇಕಾಗ್ತದೆ. ಇನ್ನು ಸಸ್ಯ ಸಂರಕ್ಷಣೆ ಕುರಿತು ಹೇಳೋದಾದರೆ, ಕಜ್ಜಿ ತಿಗಣೆ ಅಥವಾ ಟೀ ಸೊಳ್ಳೆ, ಅಪ್ಸರೆ ಮತ್ತು ಪ್ರೌಢ ತಿಗಣೆಗಳು ಎಲೆಗಳಿಂದ, ಎಳೆಯದಾದ ರಂಬೆಗಳಿಂದ ಮತ್ತು ಹಣ್ಣುಗಳಿಂದ ರಸ ಹೀರ್ತವೆ. ಬಾಧೆಗೊಳಗಾದ ಕಾಯಿಗಳ ಮೇಲೆ ಕಂದು ಬಣ್ಣದ ಕಜ್ಜಿ ಆಗ್ತದೆ. ಕಾಯಿಗಳು ಗಟ್ಟಿಯಾಗಿ ಕೆಳಗೆ ಬೀಳ್ತವೆ. ಈ ಕಜ್ಜಿ ತಿಗಣೆಯ ನಿರ್ವಹಣೆ ಕುರಿತು ಹೇಳೋದಾದರೆ, ಹೂ ಬಿಡುವ ಸಮಯದಲ್ಲಿ ಗಿಡಗಳಿಗೆ 4 g ಕಾರ್ಬೋರಿಲ್ 50 WP ಅಥವಾ 1.7 mL ಡೈಮಿಥೊಯೇಟ್ 30 EC ಅಥವಾ 0.5 mL ಸೈಫರ್ಮೆಥ್ರಿನ್ ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಬಾಧೆ ಕಂಡು ಬಂದಲ್ಲಿ ಸಿಂಪರಣೆಯನ್ನು ಪುನಃ ಮಾಡಬೇಕಾಗ್ತದೆ. ಇನ್ನೊಂದು ಹಿಟ್ಟು ತಿಗಣೆ, ಇದು ಬಿಳಿ ಹಿಟ್ಟಿನಂತಹ ತಿಗಣೆಗಳು ಇರ್ತವೆ. ಗುಂಪಿನಲ್ಲಿ ಎಲೆಯಿಂದ ಮತ್ತು ಕಾಯಿಗಳಿಂದ ರಸ ಹೀರ್ತವೆ. ಇಂತಹ ಭಾಗಗಳಲ್ಲಿ ಬೂಸ್ಟ್ ಬೆಳವಣಿಗೆ ಆಗ್ತದೆ. ಈ ಹಿಟ್ಟು ತಿಗಣೆಯ ನಿರ್ವಹಣೆ ಕುರಿತು ಹೇಳೋದಾದರೆ, ಹೂ ಬಿಡುವ ಸಮಯದಲ್ಲಿ ಗಿಡಗಳಿಗೆ 4 g ಕಾರ್ಬರಿಲ್ 50 WP ಅಥವಾ 1.7 mL ಡೈಮಿಥೊಯೇಟ್ 30 EC ಅಥವಾ 1 mL ಕ್ಲೋರೋಫೆರಿಫಾಸ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಕೀಟನಾಶಕಗಳ ಜೊತೆಗೆ ಎಣ್ಣೆ ಮತ್ತು ಸಾಬೂನನ್ನು ಪ್ರತಿ ಲೀಟರ್ಗೆ 5 g ನಂತೆ ಬೆರೆಸಬೇಕು. ಇನ್ನೊಂದು ಹಣ್ಣಿನ ನೊಣ, ಹಣ್ಣಿನ ನೊಣದ ಮರಿಹುಳುಗಳು ಹಣ್ಣಿನ ತಿರುಳುಗಳನ್ನು ತಿಂದು ಹಾಳು ಮಾಡುತ್ತವೆ. ಅಂತಹ ಹಣ್ಣಿನ ಮೇಲೆ ಕಪ್ಪು ಬಣ್ಣದ ಮಚ್ಚೆ ಆಗ್ತದೆ, ನಂತರ ಹಣ್ಣುಗಳು ಕೊಳೆಯುತ್ತವೆ. ಈ ಹಣ್ಣಿನ ನೊಣದ ನಿರ್ವಹಣೆ ಕುರಿತು ಹೇಳೋದಾದರೆ, 1 ಮಿಲಿಲೀಟರ್ ಮೀಥೈಲ್ ಯೂಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 100 ಮಿಲಿಲೀಟರ್ ದ್ರಾವಣ ಹಾಕಿ ಅವುಗಳನ್ನು ಗಿಡಗಳಿಗೆ ಅಲ್ಲಲ್ಲಿ ತೂಗು ಹಾಕಬೇಕು. ಪ್ರತಿ ಹೆಕ್ಟರ್ಗೆ 10 ಬಲೆಗಳು ಬೇಕಾಗ್ತವೆ. ಅಥವಾ ಹಣ್ಣು ಮಾಗುವ ಸಮಯದಲ್ಲಿ 4 ಗ್ರಾಂ ಕಾರ್ಬೊರಿಲ್ 50 WP ಅಥವಾ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC 10 ಗ್ರಾಂ ಬೆಲ್ಲದೊಂದಿಗೆ ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಈ ಪೇರಲ ಅಥವಾ ಈ ಒಂದು ಜಾಮ್ ಹಣ್ಣಿಗೆ ಬರುವಂತಹ ರೋಗಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಹಣ್ಣು ಕೊಳೆ ರೋಗ. ಹಣ್ಣುಗಳ ಮೇಲೆ ಕಪ್ಪು ಅಥವಾ ಕಂದು ಚುಕ್ಕಿಗಳು ಕಂಡುಬಂದು ಹಣ್ಣಿನ ಭಾಗವು ಮೃದುವಾಗಿ ಕೊಳೆತು ಹೋಗುತ್ತವೆ. ಕಜ್ಜಿ ತಿಗಣಿ ಬಾಧೆ ಇದ್ದಲ್ಲಿ ರೋಗದ ತೀವ್ರತೆಯು ಕೂಡ ಹೆಚ್ಚಾಗ್ತದೆ. ಈ ಹಣ್ಣು ಕೊಳೆ ರೋಗದ ನಿರ್ವಹಣೆ ಕುರಿತು ಹೇಳೋದಾದರೆ, 1 ಗ್ರಾಂ ಕಾರ್ಬೊಂಡೈಸಮ್ ಅಥವಾ 1 ಗ್ರಾಂ ಥಯೋಫಿನೈಟ್ ಮಿಥೈಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬುಡದ ಸುತ್ತಲೂ ಮಳೆಗಾಲ ಪ್ರಾರಂಭಕ್ಕೆ ಮುಂಚೆ ಪ್ರತಿ ಗಿಡಕ್ಕೆ 2-3 ಲೀಟರ್ ದ್ರಾವಣವನ್ನು ಹಾಕಬೇಕು. ಇನ್ನೊಂದು ಆಂಥ್ರಾಕ್ನೋಸ್. ಎಲೆಗಳ ಮೇಲೆ ಹಾಗೂ ಹಣ್ಣುಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರುತ್ತವೆ. ಇವುಗಳ ನಿರ್ವಹಣೆಗೆ ಹೇಳೋದಾದರೆ, ಕೇವಲ 0.1 ಗ್ರಾಂ ಹಣ್ಣು ಕೊಳೆ ರೋಗವನ್ನು ಹತೋಟಿ ಮಾಡಲು ಹಣ್ಣುಗಳಿಗೆ 100 PPM ಅರಿಯೋಫೆಜಿನ್ ಮತ್ತು 2 ಗ್ರಾಂ ಜೈನೆಬ್ ಅಥವಾ ಮ್ಯಾಂಕೋಜಿಬ್ 75 WP ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪರಣೆಯನ್ನು ಮಾಡಬೇಕು. ಜುಲೈ ತಿಂಗಳಿನಿಂದ 2 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಪ್ರತಿ ವಾರಕ್ಕೊಮ್ಮೆ ಸಿಂಪರಣೆಯನ್ನು ಮಾಡಬೇಕು. 1 ಗ್ರಾಂ ಕಾರ್ಬನ್ಡೈಸಮ್ ಅಥವಾ 1 ಗ್ರಾಂ ಥಯೋಫಿಯನೈಟ್ ಮಿಥೈಲನ್ನು ಸಿಂಪರಣೆ ಮಾಡಬೇಕು. ಕೊಯ್ಲು ಮತ್ತು ಇಳುವರಿ ಕುರಿತು ಹೇಳೋದಾದರೆ, ನಾಟಿ ಮಾಡಿದ 3-4 ವರ್ಷಗಳ ನಂತರ ಪೇರಲೆ ಗಿಡಗಳು ಇಳುವರಿ ಕೊಡಲು ಪ್ರಾರಂಭಿಸುತ್ತದೆಯಾದರೂ ಆರ್ಥಿಕ ಇಳುವರಿ 5-6 ವರ್ಷಗಳಾದ ಮೇಲೆ ದೊರೆಯುತ್ತವೆ. ಪೇರಲ ಸಾಮಾನ್ಯವಾಗಿ ವರ್ಷದಲ್ಲಿ 3 ಸಲ ಹೂ ಬಿಡ್ತವೆ. ಫೆಬ್ರವರಿ ಅಂಬೆ ಬಿಹಾರ್ ಅಂತ ನಾವಿದನ್ನು ಕರಿತೀವಿ, ಮತ್ತು ಜೂನ್ ಮುರ್ಗ್ ಅಥವಾ ಬಹಾರ್ ಮತ್ತು ಅಕ್ಟೋಬರನ್ನು ಹಸ್ತ್ ಬಹಾರ್ ತಿಂಗಳುಗಳಲ್ಲಿ ಗಿಡದ ವಯಸ್ಸಿಗನುಗುಣವಾಗಿ ಪ್ರತಿ ಗಿಡದ ಹಣ್ಣಿನ ಇಳುವರಿ ವ್ಯತ್ಯಾಸ ಆಗ್ತಾ ಹೋಗ್ತದೆ. 10 ವರ್ಷದ ಗಿಡದಿಂದ ಪ್ರತಿ ವರ್ಷಕ್ಕೆ ಸರಾಸರಿ ಸುಮಾರು 1,000-1,500 ಹಣ್ಣುಗಳನ್ನು ಪಡ್ಕೋಬಹುದು. ಇದು 20-30 ಟನ್ ಪ್ರತಿ ಹೆಕ್ಟರ್ಗೆ ಇಳುವರಿಯನ್ನು ಕೊಡುವಂಥದ್ದು. ಇತ್ತೀಚೆಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬಹಳಷ್ಟು ಜನ ರೈತ ಬಾಂಧವರು ಈ ಪೇರಲ ಬೇಸಾಯದಲ್ಲಿ ತೊಡಗಿದ್ದಾರೆ. ಅಧಿಕ ಪ್ರಮಾಣದಲ್ಲಿ ಲಾಭವನ್ನು ಕೂಡ ಪಡ್ಕೋತಿದ್ದಾರೆ. ಮುಖ್ಯವಾಗಿ ಬೇಸಾಯದ ಕ್ರಮಗಳು, ಸೂಕ್ತವಾದಂತಹ ಒಂದು ತಳಿಗಳ ಆಯ್ಕೆ, ಹಾಗೆಯೇ ನಿರ್ವಹಣಾ ಕ್ರಮಗಳಿಂದ ರೈತ ಬಾಂಧವರು ಅಧಿಕವಾಗಿ ಪಡ್ಕೋಬಹುದು ಲಾಭವನ್ನು. ಮುಖ್ಯವಾಗಿ ಈ ಪೇರಲ ಬೆಳೆಯ ಬೇಸಾಯ ಕ್ರಮಗಳ ಕುರಿತು, ಹೇಗೆ ನಾಟಿ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಹಾಕಬೇಕು, ಮುಖ್ಯವಾಗಿ ಯಾವ ಪದ್ಧತಿಯಿಂದ ಇದನ್ನು ನಾವು ಪ್ರೂನಿಂಗ್ ಮತ್ತು ಟ್ರೈನಿಂಗ್ ಮಾಡೋದರ ಮೂಲಕ ರೈತ ಬಾಂಧವರು ಈ ಪೇರಲ ಬೆಳೆಯಲ್ಲಿ ಅಧಿಕ ಇಳುವರಿಯನ್ನು ಪಡ್ಕೊಂಡು ಲಾಭವನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ಪೇರಲ ಬೆಳೆಯಲ್ಲಿ ಬೇಕಾಗಿತ್ತು ಅಂತಂದರೆ, ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಅಥವಾ ತೋಟಗಾರಿಕಾ ತಜ್ಞರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬಹುದು. ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ಪೇರಲ ಬೇಸಾಯದ ಕುರಿತು ಮಾಹಿತಿಯನ್ನ ಕೇಳಿದ್ರಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29.2-30.6 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 16.7-17.2 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76-81% ಮತ್ತು ಕನಿಷ್ಠ ಆರ್ದ್ರತೆ 25-33% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 3.8-7 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆ ಕಡಿಮೆ ಇರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 mL ನ್ಯಾಪ್ಟಲ್ ಅಸೆಟಿಕ್ ಆಮ್ಲ NAA ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಿ. ಮಳೆ ಆಗುವ ಸಾಧ್ಯತೆ ಕಡಿಮೆ ಇರೋದರಿಂದ ಹಿಂಗಾರಿ ಜೋಳದಲ್ಲಿ ಅಂತರ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾಪ್ಟರ ಕೀಡೆ ಕಾಣಿಸಿಕೊಂಡಿದ್ದು ಇದರ ಹತೋಟೆಗೆ 0.15 mL ಕ್ಲೋರಾನ್ ನಿಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ರಾತ್ರಿಯ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನು ಪಾಲಿಥಿನ್ ಹಾಳೆಯಿಂದ ಮುಚ್ಚಿ ಮತ್ತು ಬೆಳಗ್ಗೆ ತೆಗೆಯಿರಿ. ಸಂಜೆ ನರ್ಸರಿ ಹಾಸಿಗೆಗಳಿಗೆ ನೀರು ಹಾಕುವುದು ಮತ್ತು ಬೆಳಗ್ಗೆ ನೀರನ್ನು ಹೊರಗೆ ತೆಗೆಯಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ರೈತರಿಗೆ ತಿಳಿಯಪಡಿಸುವುದೇನೆಂದರೆ ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ 10 g ಪ್ರತಿ kg ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರ ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿ ಚೀಲದಲ್ಲಿ ಶೇಖರಿಸಿ ಇಡಬೇಕು. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟೆಗಾಗಿ 0.2 g ಇಮಾಮೆಕ್ಯೂನ್ ಬೆಂಜೇಟ್ 5 SG ಅಥವಾ 0.20 mL ಸ್ಪೈನೋಸ್ಯಾಡ 45 SC ಅಥವಾ 0.2 mL ಕ್ಲೋರಾನ್ ನಿಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 g ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಮಾಂಸ ಅಥವಾ ಕೋಳಿ ಮೊಟ್ಟೆ ಮರಿಗಳ ಆರೋಗ್ಯವಂತ ಬೆಳವಣಿಗೆಗೆ ವೈಜ್ಞಾನಿಕ ರೀತಿಯಲ್ಲಿ 2-3 ವಾರಗಳವರೆಗೆ ಕೃತಕವಾಗಿ ಕಾವು ಕೊಡುವುದು ಈ ಸಮಯದಲ್ಲಿ ಅಗತ್ಯವಾಗಿರುತ್ತದೆ. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಬೇಕು. ಚಳಿ ಅಧಿಕ ಇರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಹೀಗಿವೆ. ಲಿಂಗಸೂಗೂರು ಮಾರುಕಟ್ಟೆ ಸಜ್ಜೆ 2,620 ರೂಪಾಯಿಯಿಂದ 2,680 ರೂಪಾಯಿಗಳು, ತೊಗರಿ 7,475 ರೂಪಾಯಿಯಿಂದ 8,100 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹತ್ತಿ ಹೈಬ್ರಿಡ್ 44 6,300 ರೂಪಾಯಿಯಿಂದ 7,680 ರೂಪಾಯಿಗಳು, ಗೋವಿನ ಜೋಳ 6,350 ರೂಪಾಯಿಯಿಂದ 7,609 ರೂಪಾಯಿಗಳು, ಶೇಂಗಾ ಗುಂಗ್ರಿ 3,459 ರೂಪಾಯಿಯಿಂದ 5,119 ರೂಪಾಯಿಗಳು. ಇನ್ನು ಭತ್ತ ಸೋನಾ ಮಸೂರಿ 2,025 ರೂಪಾಯಿಯಿಂದ 2,729 ರೂಪಾಯಿಗಳು, ಕೆಂಪು ತೊಗರಿ 7,002 ರೂಪಾಯಿಯಿಂದ 8,666 ರೂಪಾಯಿಗಳು, ಬಿಳಿ ತೊಗರಿ 7,129 ರೂಪಾಯಿಯಿಂದ 8,372 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನು ಕೇಳಿದಿರಿ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಚಂದ್ರಬಂಡ ಗ್ರಾಮದ ತಿಮ್ಮಯ್ಯ ಅವರ ಕೃಷಿ ಮತ್ತು ಜೀವನದ ಅನುಭವಗಳನ್ನು ಕೇಳಿರಿ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ಇದುವರೆಗೆ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಬಡೆಸಬ್ ಮತ್ತು ಸಂಗಡಿಗರಿಂದ ಹಂತಿಪದಗಳು. ಮೊದಲಿಗೊಂದು ಪ್ರಕಟಣೆ. ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ 2025 ಕ್ಲಾಸ್ 6 ಪ್ರವೇಶ ಪತ್ರಗಳು ಆನ್ಲೈನ್ ವೆಬ್ಸೈಟ್ನಲ್ಲಿ ಲಭ್ಯವಿದ್ದು, ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳು ಮತ್ತು ಪಾಲಕರು ಸೂಚಿಸಿದ ಆನ್ಲೈನ್ ಲಿಂಕ್ https://cbsei.tms.rcli.gov.in/nys-class6 and https://navodaya.gov.in ಗಳನ್ನು ಬಳಸಿ ಆನ್ಲೈನ್ ಮುಖಾಂತರ ಪ್ರವೇಶ ಪತ್ರಗಳನ್ನು, ಅಡ್ಮಿಟ್ ಕಾರ್ಡ್ಗಳನ್ನು ಪಡೆಯಲು ಸೂಚಿಸಲಾಗಿದೆ. ಪರೀಕ್ಷೆಯ ದಿನಾಂಕ 18/1/2025 ಶನಿವಾರ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಪ್ರಿನ್ಸಿಪಾಲ್ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಮುದ್ಗಲ್ ಇವರನ್ನು ಸಂಪರ್ಕಿಸಿ. ಇವರ ಮೊಬೈಲ್ ಸಂಖ್ಯೆ 9703-4734-495. ಮತ್ತೊಂದು ಸಂಖ್ಯೆ 7204-1090-46. ಈ ಸಂಖ್ಯೆಯನ್ನು ಬಳಸಿ ನಿಮ್ಮ ಮಾಹಿತಿಯನ್ನು ಕೇಳಬಹುದು. ಬಸವಣ್ಣ ಒಟ್ಟಲೆ ವಸಮಾಗಿ ಕಾಟಲೆ ರಸಬಾಳೆ ಸಂಗಪ ಮದು ಮಗ ಭಂಗ